ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಇವತ್ತಿನ ದಿನ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು. ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ. ಜೂನ್ 12ರವರೆಗೆ ಇದು ಮುಂದುವರಿಯುತ್ತೆ. ಈಗ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಜೊತೆಯಲ್ಲಿ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ, ನಮ್ಮ ಉದ್ಘೋಷಕರು. ನಮಸ್ತೆ ವಿನೋದ್. ನಮಸ್ತೆ ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಈಗ ನೋಡಿ, ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಾಳೆಯಿಂದ ಪ್ರಾರಂಭವಾಗಿ ಜೂನ್ 12ರವರೆಗೂ ಮುಂದುವರಿಯುತ್ತೆ. ಹೌದು, ಸುಮಾರು 1.5 ಕೋಟಿ ರೈತರೊಂದಿಗೆ ನೇರ ಸಂವಾದ ನಡೆಸುವಂಥ ಒಂದು ಸಾಧ್ಯತೆ ಇದೆ ಈ ಒಂದು ಅಭಿಯಾನದಲ್ಲಿ. ಇಡೀ ದೇಶದಾದ್ಯಂತ 700 ಜಿಲ್ಲೆಗಳಲ್ಲಿ 2,000ಕ್ಕೂ ಹೆಚ್ಚು ವಿಜ್ಞಾನಿಗಳ ತಂಡಗಳು ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ರೈತರಿಗೆ ಹೊಸ ತಂತ್ರಜ್ಞಾನದ ಬಗ್ಗೆ ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಜೊತೆಗೆ ರೈತರು ಕೂಡ ಇಲ್ಲಿ ಸಂವಾದ ನಡೆಸೋದಕ್ಕೆ ಒಂದು ಅವಕಾಶ ಇರುತ್ತೆ. ಜೊತೆಗೆ ಹೊಸ ಹೊಸ ಒಂದು ಏನು ಸಂಶೋಧನೆಗಳಿದ್ದಾವೆ ರೈತರ ಮಟ್ಟದಲ್ಲಿ, ಅವುಗಳನ್ನು ಕೂಡ ದಾಖಲೆ ಮಾಡಿಕೊಳ್ಳೋದಕ್ಕೂ ಕೂಡ ಇದು ಒಂದು ವೇದಿಕೆಯನ್ನು ಕಲ್ಪಿಸುತ್ತೆ. ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರಗಳು ಎಲ್ಲ ಜಿಲ್ಲೆಗಳಲ್ಲೂ ಈ ಅಭಿಯಾನದ ಒಂದು ನೇತೃತ್ವವನ್ನು ವಹಿಸಿದ್ದಾವೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರ ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ಬಿ ಪ್ರಭಾಕರ್ ಅವರು. ಕೇಳೋಣ ಅಲ್ವೇ? ಖಂಡಿತ ಸರ್. ಆತ್ಮೀಯ ಕೇಳಿದರೆ, ನಾಳೆಯಿಂದ ಅಂದರೆ May 29ರ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯದ ಆಶ್ರಯದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ದೇಶದಾದ್ಯಂತ ಪ್ರಾರಂಭವಾಗ್ತಾ ಇದೆ. ಮುಖ್ಯವಾಗಿ ಇದು ಈಗಾಗಲೇ ಪ್ರಾರಂಭವಾಗಿರುವಂಥ ಮುಂಗಾರು ಹಂಗಾಮಿನ ಬೆಳೆ ಉತ್ಪಾದನಾ ಅಭಿಯಾನ ಅಂತ ನಾವು ಹೇಳಬಹುದು. ಈ ಅಭಿಯಾನವನ್ನು ನಡೆಸುವಂಥ ಒಂದು ಜವಾಬ್ದಾರಿಯನ್ನು ಪ್ರತಿ ಜಿಲ್ಲೆಯಲ್ಲೂ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ನೀಡಲಾಗಿದೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಗೋಣಿಕೊಪ್ಪಲ್ನಲ್ಲಿರುವಂತಹ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರದವರು ವಹಿಸಿಕೊಂಡಿದ್ದಾರೆ. June 12ರವರೆಗೆ ನಡೆಯುವಂಥ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ಬಿ ಪ್ರಭಾಕರ್ ಅವರಿಂದ ತಿಳಿದುಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಪ್ರಭಾಕರ್ ಅವರೇ. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಾಳೆಯಿಂದ ಪ್ರಾರಂಭವಾಗಿ June 12ರವರೆಗೆ ಏನು ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡ್ತೀರಾ? ಭಾರತ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಆಶಯ ಅಂತ ಹೇಳ್ಬೋದು. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ಕೃಷಿ ಬಹಳಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇರ್ತಕ್ಕಂತ ಒಂದು ಕ್ಷೇತ್ರ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ತನ್ನದೇ ಆದಂತ ಒಂದು ಕಾಣಿಕೆಯನ್ನ ನೀಡ್ತಾ ಇದೆ. ಇಲ್ಲಿ ಉತ್ಪಾದನೆ ಕೂಡ ಮುಖ್ಯ ಆಗುತ್ತೆ, ಉತ್ಪಾದನಾ ವೆಚ್ಚನೂ ಕೂಡ ಮುಖ್ಯ ಆಗುತ್ತೆ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಕೂಲಿ ಆಳುಗಳ ಸಮಸ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಯಾಂತ್ರೀಕರಣದ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಸೊ ಒಂದ್ ಕಡೆ ಮಾಹಿತಿಯ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ನಾವು ಹಲವಾರು ಚಟುವಟಿಕೆಗಳನ್ನ ಅಳವಡಿಸಿಕೊಂಡು ನಮ್ಮ ಕೃಷಿ ಕ್ಷೇತ್ರವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದ್ರಿಂದ ನಿವ್ವಳ ಆದಾಯವನ್ನು ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದೇ ಸರ್ಕಾರದ ಉದ್ದೇಶ. ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಅಥವಾ ಅಭಿಯಾನದ ಮೂಲಕ ಈ ವರ್ಷದ ಒಂದು ಗುರಿ ಏನಂತ ಹೇಳಿದ್ರೆ, ಸುಮಾರು ದೇಶದ 700 ಜಿಲ್ಲೆಯಾದ್ಯಂತ 2000 ಹೆಚ್ಚು ವಿಜ್ಞಾನಿಗಳ ತಂಡವನ್ನ ಒಳಗೊಂಡು 1.5 ಕೋಟಿ ರೈತರಿಗೆ ಮಾಹಿತಿ ಕೊಡುವ ಒಂದು ಗುರಿಯನ್ನ ಭಾರತ ಸರ್ಕಾರ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದೆ. ಅಂದ್ರೆ ನಮ್ಮ ಜಿಲ್ಲೆಯ ರೈತರಿಗೆ ಯಾವ್ಯಾವದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ತಾವು ಯೋಜನೆ ರೂಪಿಸಿದ್ದೀರಾ? ಈಗಾಗಲೇ ನಾವು ಕಳೆದ 1 ವಾರದಿಂದ ಇದು ತಯಾರಿಯನ್ನ ಮಾಡಿಕೊಂಡಿದ್ದೇವೆ. ಈ ತಯಾರಿಯಲ್ಲಿ ನಮ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಬೆಳೆತಕ್ಕಂತಹ ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ಪರಿಕರಗಳು ಏನ್ ಬೇಕಾಗ್ತವೆ, ಅವು ಎಲ್ಲಿ ಸಿಗ್ತವೆ, ಗುಣಮಟ್ಟ ಏನ್ ಇರಬೇಕು, ಅವುಗಳು ಏನಾದ್ರೂ ಇಲಾಖಾ ಒಂದು ಸವಲತ್ತುಗಳ ಅಡಿಯಲ್ಲಿ ಸಿಗೋದಾದ್ರೆ ಅದ್ರ ಬಗ್ಗೆ ಎಲ್ಲಾ ರೈತರುಗಳಿಗೂ ಮಾಹಿತಿ ತಲುಪಿಸಬೇಕಾದ ಒಂದು ಕೆಲಸ. ಅದ್ರ ಜೊತೆಗೆ ಈ ಪ್ರಸ್ತುತ ಸಮಯದಲ್ಲಿ ಈಗ ನಾವೇ ನೋಡ್ತಾ ಇದ್ದೀವಿ, ಎಲ್ಲ ಮಳೆ ಹೆಚ್ಚು ಬೀಳ್ತಾ ಇದೆ, ಇರ್ತಕ್ಕಂತಹ ಬೆಳೆ ನಿರ್ವಹಣೆಯಲ್ಲಿ ಏನಾದ್ರು ಬದಲಾವಣೆ ಬೇಕಾಗುತ್ತ ಅಥವಾ ಇನ್ನೇನಾದ್ರೂ ಅಳವಡಿಸ್ಕೋಬೇಕಾಗತ್ತ ಅನ್ನೋದನ್ನ ವಿಜ್ಞಾನಿಗಳಿಂದ ಮಾಹಿತಿ ಕೊಡಿಸ್ಬೇಕಾಗಿದೆ. ಸೊ ಇದಲ್ದಲ್ಲಿ ನಾವು ಈ ವರ್ಷ ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಮುಂದುವರೆದು ಉಪ ಚಟುವಟಿಕೆಗಳನ್ನ ನಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಳ್ಳೋದಾದ್ರೆ ಯಾವ ಉಪ ಚಟುವಟಿಕೆಗಳು ನಮ್ಗೆ ಹೋಗ್ತವೆ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ತರಬೇತಿಗಳು ಎಲ್ಲಿ ಸಿಗ್ತವೆ, ಅವುಗಳ ಬಗ್ಗೆ ಮಾಹಿತಿ ಕೊಡೋದಾಗಿರ್ಬೋದು. ಸೊ ಮತ್ತೆ ಇತ್ತೀಚೆಗೆ ನಾವೆಲ್ಲ ಕೇಳ್ತಾ ಇದೀವಿ ಡ್ರೋನ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು, ಅಂದ್ರೆ ನಮ್ಗೆ ಸಮಯ ಉಳಿತಾಯ ಆಗುತ್ತೆ, ಸಿಂಪರಣೆಯ ಒಂದು ಹಣ ಉಳಿತಾಯ ಆಗುತ್ತೆ, ಬೇಗ ಕೆಲಸ ಆಗುತ್ತೆ, ಕೂಲಿ ಆಳುಗಳ ಸಮಸ್ಯೆ ಇರೋದಿಲ್ಲ. ಆ ಒಂದು ತಂತ್ರಜ್ಞಾನದ ಬಗ್ಗೆ ಇನ್ನು ಹೆಚ್ಚು ನಮ್ಗೆ ಮಾಹಿತಿ ಇರೋದೇ ಇಲ್ಲ ನಮ್ಮ ರೈತರುಗಳಿಗೆ. ಸೊ ಅದನ್ನ ಭತ್ತದ ಕೃಷಿಯಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಅಥವಾ ಶುಂಠಿ ಬೆಳೆಯಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಅಥವಾ ಜೋಳದಲ್ಲಿ ಮತ್ತೆ ಅಥವಾ ಪ್ಲಾಂಟೇಷನ್ ಬೆಳೆಗಳ ಒಂದು ಸಿಂಪರಣೆಯಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಬೆಳೆದು ಉಪಯೋಗಿಸ್ಕೋಬಹುದು ಅಂತ ಬಂದಿದೆ. ನೋಡಿ, ಇಷ್ಟೆಲ್ಲ ಮಾಹಿತಿಗಳ ಕೊರತೆ ಇರಬೇಕಾದ್ರೆ ಯಾವ ರೀತಿ ನಾವು ರೈತರುಗಳನ್ನ ಒಲಿಸ್ಬೋದು? ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಯೋಜನೆಗಳು ಬಂದಿದ್ದಾವೆ, ನಮ್ಗೆಲ್ಲ ಗೊತ್ತಿದೆ, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ, ಹನಿ ನೀರಾವರಿ ಬಗ್ಗೆ, ಹಾಗೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಬಂದಿದೆ ಮೀನು ಸಾಕಣೆ ಬಗ್ಗೆ, ಹಾಗೇನೆ ಮತ್ತೆ ನಮ್ಗೆ ಲಘು ಆಹಾರ ಸಂಸ್ಕರಣಾ ಘಟಕಗಳ ಒಂದು ಸ್ಥಾಪನೆ ಬಗ್ಗೆ ಅನೇಕ ಸಬ್ಸಿಡಿ ಕಾರ್ಯಕ್ರಮಗಳು ಕೂಡ ಇದಾವೆ. ಅವುಗಳು ಎಷ್ಟು ಮಟ್ಟಿಗೆ ಈಗಾಗಲೇ ನಮ್ಮ ಜನಗಳನ್ನ ತಲುಪಿದೆ, ತಲುಪಿರೋರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದ್ದಾರೆ, ಆ ಯಶಸ್ವಿಯಾದ ರೈತರುಗಳ ಅನುಭವಗಳನ್ನ ಇಂಥ ವೇದಿಕೆಗಳ ಮೂಲಕ ನಾವು ಹಂಚಿದಾಗ ಇನ್ನೂ ಹೆಚ್ಚು ಜನಗಳಿಗೆ ಮಾಹಿತಿ ಸಿಕ್ಕ ಹೆಚ್ಚು ಅಳವಡಿಸ್ಕೊಳ್ತಾರೆ, ಒಟ್ಟಾರೆ ಕೃಷಿ ಚೆನ್ನಾಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ನಾವು ಈ ಅಭಿಯಾನದಲ್ಲಿ ಈ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹಲವಾರು ಇಲಾಖೆಗಳ ಒಂದು ಸಹಯೋಗದಲ್ಲಿ, ಸಂಶೋಧನಾ ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಈ ಕಾರ್ಯಕ್ರಮವನ್ನ ತೆಗೆದುಕೊಂಡು ಹೋಗ್ತಾ ಇದೀವಿ. ಪ್ರತಿ ದಿವಸ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಹಳ್ಳಿಗಳಲ್ಲಿ, ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲೂ ಕೂಡ ನಾವು ಈಗಾಗಲೇ ಒಂದು ಟೆಂಟೇಟಿವ್ ಪ್ಲಾನ್ ಮಾಡಿಕೊಂಡು ದಿವಸಕ್ಕೆ 2 ಕಾರ್ಯಕ್ರಮಗಳಂತೆ 6 ಜನ ವಿಜ್ಞಾನಿಗಳ ತಂಡ ಹಾಗೂ ಅಧಿಕಾರಿಗಳು ಮತ್ತೆ ಪ್ರಗತಿಪರ ರೈತರುಗಳನ್ನ ಸೇರಿಸಿಕೊಂಡು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಚಿಂತನೆಯನ್ನು ಮಾಡಿದ್ದೇವೆ. ಈಗ ಮುಖ್ಯವಾಗಿ ನಮ್ಮ ಜಿಲ್ಲೆ ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚು ಒತ್ತು ಇರುವಂತ ಜಿಲ್ಲೆ, ತಾವು ತಿಳಿಸಿದ್ರಿ ಭತ್ತ ಮತ್ತು ಮುಸ್ಕಿನ್ ಜೋಳಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕೊಡ್ತೀವಿ ಅಂತ. ಈ ತೋಟಗಾರಿಕಾ ಬೆಳೆ ಮತ್ತೆ ತೋಟದ ಬೆಳೆಗಳಿಗೆ ಸಂಬಂಧಪಟ್ಟ ಮಾಹಿತಿನೂ ಏನಾದರೂ ಇಲ್ಲಿ ಕೊಡಬಹುದಾ? ಖಂಡಿತವಾಗ್ಲೂ. ನಮ್ಗೆ ಪ್ರಧಾನವಾಗಿರ್ತಕ್ಕಂತಹ ಕಾಫಿ ಬೆಳೆಯಲ್ಲಿ ಉತ್ಪಾದಕತೆ ಹೇಗೆ ಮಾಡಬಹುದು ಮತ್ತೆ ಎಲ್ಲಿ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಇದೆ, ರೈತ ಸ್ನೇಹಿ ಮತ್ತೆ ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಏನಾದ್ರು ಇದ್ರೆ ಅಂಥವುಗಳ ಬಗ್ಗೆ ಮಾಹಿತಿ, ಮತ್ತೆ ಬಟರ್ ಫ್ರೂಟ್ ಅನ್ನೋದು ತುಂಬಾ ಮಹತ್ವಾಕಾಂಕ್ಷೆಯಾಗಿ ಮುಂದೆ ಬರ್ತಾ ಇದೆ ತಂತ್ರಜ್ಞಾನ, ಅದನ್ನ ಹೇಗೆ ಅಳವಡಿಸ್ಕೋಬಹುದು ನಮ್ಮ ರೈತರು ಕ್ಷೇತ್ರದಲ್ಲಿ, ಹಣ್ಣಿನ ಬೆಳೆಗಳಾಗಿರ್ಬೋದು, ಹಾಗೇನೆ ಮನೆಯ ಮಟ್ಟದಲ್ಲಿ ಹೇಗೆ ಒಂದು ಕೈತೋಟವನ್ನ ನಿರ್ಮಾಣ ಮಾಡ್ಕೋಬಹುದು. ಸೊ ಮತ್ತೆ ಈಗಾಗಲೇ ನಮ್ಮ ಮನೆಯ ಮಟ್ಟದಲ್ಲಿ ಖರ್ಚು ಕಡಿಮೆ ಮಾಡಿಕೊಂಡು ಕೃಷಿಯನ್ನು ಇನ್ನೂ ಹೆಚ್ಚು ಬಾಳಿಕೆ ಮತ್ತೆ ಸುಸ್ಥಿರವಾಗಿ ಉಳಿಸ್ಕೊಳ್ಳಿಕ್ಕೆ ನ್ಯಾಚುರಲ್ ಫಾರ್ಮ್ 11ನೇ ತಾರೀಕು ಕೊಡಗರಳ್ಳಿ ಮತ್ತೆ ಗೂಡ್ಲೂರು, ಹಾಗೆ ಕೊನೆಯ ದಿನವಾದಂತಹ 12ನೇ ತಾರೀಕು ಹೆಬ್ಬಾಲೆ ಮತ್ತೆ ಅರಿಯೂರು ಗ್ರಾಮ, ಸೋಮಾರ್ಪೇಟೆ ಭಾಗದ ಈ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಈಗಾಗಲೇ ನಾವು ಅಲ್ಲಿಯ ಸ್ಥಳೀಯವಾಗಿರ್ತಕ್ಕಂತಹ ಸಂಸ್ಥೆಗಳು ರೈತ ಸಂಪರ್ಕ ಕಾರ್ಯಕ್ರಮದ ಅಡಿಯಲ್ಲಿ ಒಂದು 10,000 ಜನಕ್ಕೆ ನಾವು ಮಾಹಿತಿ ಕೊಡುವ ಒಂದು ಗುರಿಯನ್ನು ಹಾಕೊಂಡಿದ್ದೇವೆ. ಈಗ ಡ್ರೋನ್ ಬಗ್ಗೆ ತಾವು ತಿಳಿಸಿದ್ರಿ, ಡ್ರೋನ್ ಏನಾದರೂ ಪ್ರಾತ್ಯಕ್ಷಿಕೆ ಇಂಥದ್ದೇನಾದರೂ ಇದೆಯಾ? ಈಗ ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಡ್ರೋನ್ ಪ್ರಾತ್ಯಕ್ಷಿಕೆಯನ್ನ ಮಾಡಬೇಕು ಅಂತ ನಾವು ಮಾಡ್ಕೊಂಡಿದ್ದೇವೆ. ಸೊ ಅದಕ್ಕಾಗಿ ಆ ಒಂದು ಡ್ರೋನ್ ಅನ್ನು ಕೂಡ ತಯಾರಿಸುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಹಾಗೆ ಮಣ್ಣಿನ ಮಾದರಿ ಸಂಗ್ರಹಣೆ ಹೇಗೆ ಮಾಡಬಹುದು ಅನ್ನೋ ಒಂದು ಪ್ರಾತ್ಯಕ್ಷಿಕೆ, ಅಣಬೆ ಕೃಷಿಯನ್ನು ಹೇಗೆ ಮಾಡಬಹುದು ಅನ್ನೋದು ಒಂದು ಪ್ರಾತ್ಯಕ್ಷಿಕೆ, ಹಾಗೇನೆ ಮತ್ತೆ ಭತ್ತದಲ್ಲಿ ಬೀಜೋಪಚಾರ ಮಾಡೋದು ಹೇಗೆ, ಇದೆಲ್ಲವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಸೇರಿಸಿಕೊಂಡಿದ್ದೇವೆ. ಮತ್ತೆ ತಾವು ತಿಳಿಸಿದಾಗೆ ಇವತ್ತು ಕೃಷಿಗೆ ಕೆಲಸಗಾರರ ಲಭ್ಯತೆ ಬಹಳ ಕಡಿಮೆ ಆಗ್ತಾ ಇದೆ, ಅದರಿಂದ ಕೃಷಿ ಯಾಂತ್ರೀಕರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂತ ಅವಶ್ಯಕತೆ ಇದೆ. ಹೌದು, ಖಂಡಿತ ನಿಶಾ, ದಿನಗಳು ಹೋಗ್ತಾ ಹಾಗೆ ಕೃಷಿಯ ಒಂದು ಆಸಕ್ತಿ ಉಳ್ಳ ಕೌಶಲ್ಯ ಉಳ್ಳ ಲೇಬರ್ಸ್ ನಮ್ಗೆ ಸಿಗುವಂತದೇ ಕಡಿಮೆ ಆಗ್ಬಿಟ್ಟಿದೆ. ಈ ಒಂದಿನಲ್ಲಿ ಯಾಂತ್ರೀಕರಣ ಅನಿವಾರ್ಯವಾಗಿದೆ. ಸೊ ಅದರಲ್ಲೂ ಕೂಡ ನಮ್ಮಲ್ಲಿರ್ತಕ್ಕಂಥ ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣದ ಈಗಾಗಲೇ ಮಾಡಿರ್ತಕ್ಕಂಥ ಪ್ರಗತಿಪರ ರೈತರನ್ನ ಆಹ್ವಾನಿಸಿ ಅವ್ರ ಕಡೆಯಿಂದ ಮಾಹಿತಿ ಕೊಡ್ತಕ್ಕಂಥದ್ದು, ಮತ್ತೆ ಈಗಾಗಲೇ ಇರ್ತಕ್ಕಂತಹ ಕಸ್ಟಮ್ ಐರಿಂಗ್ ಸೆಂಟರ್ಸ್ ಅಂತ ಏನಿದಾವೆ ಅವುಗಳಲ್ಲಿ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಮಾಹಿತಿ ಕೊಡಿಸ್ತಕ್ಕಂಥದ್ದು, ಮತ್ತೆ ಈಗಾಗಲೇ ಹಲವಾರು ಯೋಜನೆಗಳಿದಾವೆ ಅವ್ರದ್ದೇ ಸ್ವಂತಕ್ಕೆ ಖರೀದಿ ಮಾಡೋದಾದ್ರೆ ಎಷ್ಟು ಮಟ್ಟದಲ್ಲಿ ಸಬ್ಸಿಡಿ ಸಿಗುತ್ತೆ ಅವುಗಳ ಬಗ್ಗೆ ಮಾಹಿತಿ ಕೊಡಿಸ್ಲಿಕ್ಕೂ ಕೂಡ ನಾವು ಈ ಒಂದು ಅಭಿಯಾನದಲ್ಲಿ ನಾವು ಯೋಜನೆಯನ್ನ ಹಾಕೊಂಡಿದ್ದೇವೆ. ಮತ್ತೆ ನ್ಯಾನೋ ಗೊಬ್ಬರಗಳ ಬಳಕೆಯ ಬಗ್ಗೆ ಕೂಡ ಇತ್ತೀಚೆಗೆ ಒತ್ತನ್ನ ಕೊಡಲಾಗ್ತಾ ಇದೆ, ಅದ್ರ ಬಗ್ಗೆ ಮಾಹಿತಿ ಇರುತ್ತಾ? ಖಂಡಿತವಾಗ್ಲೂ ಇರುತ್ತೆ. ನಾವು ಡ್ರೋನ್ ಬಳಕೆಯಲ್ಲಿ ನ್ಯಾನೋ ಗೊಬ್ಬರಗಳನ್ನ ಬಳಕೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಅನ್ನೋ ಒಂದು ಫಲಿತಾಂಶ ಸಂಶೋಧನೆಯಿಂದನೂ ಕೂಡ ದೃಢಪಟ್ಟಿದೆ. ಅದು ರೈತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ಲಿಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ದೇವೆ. ಅಂದ್ರೆ ಮುಖ್ಯವಾಗಿ ತಜ್ಞರೊಂದಿಗೆ ಒಂದು ಸಂವಾದ, ತಜ್ಞರು ಮಾಹಿತಿ ನೀಡುವಂತದ್ದು, ಮತ್ತೆ ವಸ್ತು ಪ್ರದರ್ಶನ ಎಲ್ಲ ಇರುತ್ತೆ. ಅಂದ್ರೆ ಈಗ ತಜ್ಞರು ರೈತರು ಒಂದು ಸಮಾವೇಶಕ್ಕೆ ಮಾಹಿತಿ ಕೊಡ್ತಾರೆ ಪ್ರಾರಂಭದಲ್ಲಿ. ಹೌದು. ಆ ನಂತರ ಚರ್ಚೆ ಇರುತ್ತೆ. ಹೌದು. ಮತ್ತೆ ವಸ್ತು ಪ್ರದರ್ಶನ ಇಂಥದ್ದೇನಾದ್ರೂ ಇರುತ್ತಾ? ವಸ್ತು ಪ್ರದರ್ಶನ ಇರುತ್ತೆ. ಮತ್ತೆ ಪ್ರಾತ್ಯಕ್ಷಿಕಗಳು ಇಂಥವೇನಾದ್ರೂ ಇರಬಹುದಾ? ಈಗ ಮಣ್ಣು ಮಾದರಿ ಸಂಗ್ರಹಿಸೋದು ಹೇಗೆ ಇದ್ರ ಬಗ್ಗೆ? ಹೌದು, ಮಣ್ಣು ಮಾದರಿ ಪ್ರಾತ್ಯಕ್ಷಿಕೆ ಇರುತ್ತೆ. ಹಾಗೆ ಅಣಬೆ ತಯಾರಿಕೆ ಬಗ್ಗೆ ಪ್ರಾತ್ಯಕ್ಷಿಕೆ, ಮತ್ತೆ ಸೀಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಬೀಜೋಪಚಾರ, ಮತ್ತೆ ಡ್ರೋನ್ ಅನ್ನ ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ಕೂಡ ಪ್ರಾತ್ಯಕ್ಷಿಕೆ, ಮತ್ತೆ ಮನೆಯ ಮಟ್ಟದಲ್ಲಿ ಗಿಡಗಳ ತಯಾರಿ, ಕಸಿ ಮಾಡೋದು ಹೇಗೆ ತುಂಬಾ ಸುಲಭವಾಗಿ, ಅದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ಮಾಡಿಕೊಳ್ಳಿಕ್ಕೆ ನಾವು ತಯಾರಿಯನ್ನ ಮಾಡ್ಕೊಂಡಿದ್ದೇವೆ. ಮತ್ತೆ ಈ ಜೈವಿಕ ಗೊಬ್ಬರಗಳು, ಜೈವಿಕ ಪೀಡನಾಶಕಗಳು, ರೋಗನಾಶಕಗಳು, ಇದ್ರ ಬಗ್ಗೆ ಮಾಹಿತಿ? ಇದರಲ್ಲಿ ಮುಖ್ಯವಾಗಿ ನಮ್ಗೆ ನ್ಯಾಚುರಲ್ ಫಾರ್ಮಿಂಗ್, ನೈಸರ್ಗಿಕ ಕೃಷಿ ಅಂತ ಏನ್ ಹೇಳ್ತೀವಿ, ಅದರ ಅಡಿಯಲ್ಲಿ ಬೀಜೋಪಚಾರ ಮಾಡ್ಲಿಕ್ಕೂ ಕೂಡ ಏನಾದ್ರು ಪ್ರಾತ್ಯಕ್ಷಿಕೆಯನ್ನ, ಹಾಗೆ ಜೀವಾಮೃತ ತಯಾರಿಕೆ ಮತ್ತೆ ಕಷಾಯಗಳ ತಯಾರಿಕೆ ಅದ್ರ ಬಗ್ಗೆನು ಕೂಡ ಪ್ರಾತ್ಯಕ್ಷಿಕೆಯನ್ನು ಮಾಡ್ಲಿಕ್ಕೂ ಕೂಡ ಪ್ಲಾನ್ ಮಾಡಿದ್ದೀವಿ. ಅಂದ್ರೆ ರೈತರು ಅಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ತಮಗೆ ಯಾವ್ದ್ರ ಬಗ್ಗೆ ಅನುಮಾನ ಇರುತ್ತೆ ಅದೆಲ್ಲ ವಿಚಾರಗಳನ್ನ ತಿಳ್ಕೊಬಹುದು, ಅನುಮಾನಗಳನ್ನ ಪರಿಹರಿಸ್ಕೋಬಹುದು. ಹೌದು, ಇಲ್ಲಿ ಒಂದು ವಿಜ್ಞಾನಿಗಳ ಜೊತೆ ಚರ್ಚೆನೂ ಆಗುತ್ತೆ, ತಜ್ಞರ ಜೊತೆ ಚರ್ಚೆ ಆಗುತ್ತೆ, ಅಧಿಕಾರಿಗಳ ಜೊತೆ ಚರ್ಚೆ ಆಗುತ್ತೆ, ಪ್ರಗತಿಪರ ರೈತರ ಜೊತೆ ಚರ್ಚೆ ಆಗುತ್ತೆ, ಮತ್ತೆ ಸಹಪಾಠಿ ರೈತರುಗಳಿಗೂ ಚರ್ಚೆ ಆಗುತ್ತೆ, ಮತ್ತೆ ಅವರ ಅನಿಸಿಕೆಗಳನ್ನ ಇಲ್ಲಿ ಹಂಚಿಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಮತ್ತೆ ಇನ್ನು ಏನಾದ್ರು ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ರೈತರನ್ನು ಕೂಡ ಆಹ್ವಾನಿಸಿರ್ತೇವೆ. ಇದು ಒಂದು ದೊಡ್ಡ ಒಂದು ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬಹುದು. ಅಲ್ಲಿ ಎಲ್ಲ ವಿಷಯ ಮಂಥನ ಮಾಡಿಕೊಂಡು ನಮ್ಮ ಈ ಸಿದ್ಧತೆ, ಮುಂಗಾರು ಹಂಗಾಮಿನ ಸಿದ್ಧತೆ ಏನಿದೆ ಚೆನ್ನಾಗಿ ಮಾಡಿಕೊಂಡು ಕೃಷಿ ಚೆನ್ನಾಗಿ ಮಾಡ್ಕೊಳ್ಳಿ ಅನ್ನೋದೇ ಒಂದು ಉದ್ದೇಶ. ಮುಖ್ಯವಾಗಿ ಹೆಚ್ಚಿನ ಇಳುವರಿ ನೀಡುವಂತ ತಳಿಗಳ ಬಗ್ಗೆ ಒಂದು ಅರಿವನ್ನ ಮೂಡಿಸುವಂತಹದ್ದು. ಹೌದು, ಉತ್ಪಾದನೆಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಉತ್ಪಾದನಾ ತಂತ್ರಜ್ಞಾನಗಳು ನಿರ್ವಹಣೆ ಆಗಿರ್ಬೋದು, ಅದು ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಕೀಟ ನಿರ್ವಹಣೆ ಆಗಿರ್ಬೋದು, ರೋಗ ನಿರ್ವಹಣೆ ಆಗಿರ್ಬೋದು, ಸಮಗ್ರವಾಗಿ ಹೇಗೆ ಅಳವಡಿಸ್ಕೋಬೇಕು, ಅದರಿಂದ ದುಂದು ವೆಚ್ಚವಾಗಿ ಖರ್ಚಾಗೋದಕ್ಕಿಂತ ತುಂಬಾ ತೂಕವಾಗಿ ವೈಜ್ಞಾನಿಕವಾಗಿ ಪರಿಕರಗಳನ್ನ ಬಳಸ್ಕೊಂಡು ಖರ್ಚನ್ನ ಹೇಗೆ ಕಡಿಮೆ ಮಾಡ್ಕೋಬಹುದು, ಕೂಲಿ ಆಳುಗಳ ಸಂಖ್ಯೆಗಳು ಹೇಗೆ ಕಡಿಮೆ ಮಾಡ್ಕೋಬಹುದು, ಆದಷ್ಟು ಪರಿಸರಕ್ಕೆ ಪ್ರಿಯವಾದಂತಹ ತಂತ್ರಜ್ಞಾನ ಹೆಚ್ಚು ಅಳವಡಿಸ್ಕೊಳ್ಳಿಕ್ಕೆ ನಮಗೆ ಮಾಹಿತಿಯ ಕೊರತೆ ತಿಳ್ಕೊಳ್ಳಿಕ್ಕೆ ಇದೊಂದು ಅವಕಾಶ. ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರಗಳು ಇತ್ತೀಚೆಗೆ ಸ್ಥಳೀಯ ತಳಿಗಳ ಸಂರಕ್ಷಣೆ ಬಗ್ಗೆನೂ ಒತ್ತು ಕೊಡ್ತಾ ಇದ್ದಾವೆ. ಹೌದು, ಅದು ಸ್ವದೇಶಿ ತಳಿಗಳು ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲೂ ಕೂಡ ನಾವು ನೈಸರ್ಗಿಕ ಕೃಷಿ ಒಂದು ವಿಭಾಗದಲ್ಲಿ ಅಲ್ಲೂ ಕೂಡ ಕೆಲಸ ನಡೀತಾ ಇದೆ. ಸೊ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಯಾರಾದ್ರೂ ಆತರ ಸಂಗ್ರಹಣೆ ಮಾಡ್ಕೊಂಡಿದ್ರೆ ಅಂತವ್ರನ್ನ ಗುರುತಿಸೋದು, ಅವರಿಗೆ ಒಂದು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಮತ್ತೆ ಅವರಲ್ಲಿ ಇರತಕ್ಕಂಥ ಬೀಜಗಳನ್ನ ಬೇರೆ ರೈತರಿಗೆ ಕೊಡಿಸ್ತಕ್ಕಂಥದ್ದು ಕೆಲಸ ಇದು ನಿರಂತರವಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಪ್ರಭಾಕರ್ ಅವರೇ? ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಈಗ ಇಂಥ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಿ ಮಾಹಿತಿಯನ್ನ ತಿಳ್ಕೊಂಡು ಅವ ಕ್ಷೇತ್ರದಲ್ಲಿ ಅದನ್ನ ಅಳವಡಿಸಿಕೊಂಡು ಯಶಸ್ವಿ ಆಗದೆ ಇಲ್ಲಿ ಪ್ರಮುಖವಾಗುತ್ತೆ. ಅದರಿಂದ ಹೆಚ್ಚು ಭಾಗವಹಿಸಿ ಹೆಚ್ಚು ಮಾಹಿತಿ ಪಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಬಿ ಪ್ರಭಾಕರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7259240293. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ: 7259240293. ಒಳ್ಳೆಯದು ಡಾಕ್ಟರ್ ಪ್ರಭಾಕರ್ ಅವರೇ, ತಾವು ಈ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವಂಥ ದೃಷ್ಟಿಯಿಂದ ಭಾರತ ಸರ್ಕಾರ ಪ್ರಾರಂಭಿಸ್ತಾ ಇರುವಂಥ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ನಮ್ಮ ಆಕಾಶವಾಣಿ ಮೂಲಕ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಆತ್ಮೀಯ ರೈತ ಬಾಂಧವರೇ, ಕೇಳಿದ್ರಲ್ಲ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಾಳೆಯಿಂದ ಪ್ರಾರಂಭ ಆಗುತ್ತೆ. ರೈತ ಬಾಂಧವರು ತಮ್ಮ ಒಂದು ಗ್ರಾಮಗಳ ಹತ್ತಿರದಲ್ಲಿ ಎಲ್ಲಿ ನಡೆಯುತ್ತೆ ಈ ಒಂದು ಅಭಿಯಾನ, ಅಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಬೋದು. ಮುಖ್ಯವಾಗಿ ಇದು ಹಂಗಾಮು ಪೂರ್ವ ಕೃಷಿ ಅಭಿಯಾನ ಅಂತಂದು ಕೃಷಿ ಇಲಾಖೆಯವರು ಸಣ್ಣ ಪ್ರಮಾಣದಲ್ಲಿ ಹೋಬಳಿ ಮಟ್ಟದಲ್ಲೆಲ್ಲ ಮಾಡ್ತಾಯಿದ್ರು. ಈಗ ಭಾರತ ಸರ್ಕಾರನೇ ಇದಕ್ಕೆ ಒಂದು ಕೆಲಸವನ್ನು ಮಾಡಿ ಈ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಮುಖ್ಯವಾಗಿ ಈ ಒಂದು ಅಭಿಯಾನವನ್ನು ಇಡೀ ದೇಶದಾದ್ಯಂತ ಮಾಡ್ತಾಯಿದೆ. ಈ ಸರಿ ಕೃಷಿ ಉತ್ಪಾದನೆಯನ್ನು ಇನ್ನೂ ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಅದರಿಂದ ಮಾಡ್ತಾಯಿದ್ದಾರೆ. ರೈತ ಬಾಂಧವರು ಇದರ ಒಂದು ಸದುಪಯೋಗವನ್ನು ಪಡ್ಕೋಬೇಕಾಗತ್ತೆ. ವಿನೋದ್, ಈಗಾಗಲೇ ಸಾಕಷ್ಟು ಮಳೆ ಈ ಕಳೆದ ಒಂದು ಶನಿವಾರದಿಂದಲೇ ಬೀಳ್ತಾ ಇದೆ. ಹೌದು ಸರ್. ಇನ್ನು ಹವಾಮಾನ ಮುನ್ಸೂಚನೆ ಹೇಗಿದೆ ಅಂತೀರಿ? ಇನ್ನೊಂದು ಹೇಳಿದ್ರೆ 29 ಅಂದರೆ ನಾಳೆ ಮಡಿಕೇರಿ ತಾಲೂಕಿನಲ್ಲಿ 48 mm, ಸೋಮರಪೇಟೆ ತಾಲೂಕಿನಲ್ಲಿ 64 mm, ವಿರಾಜಪೇಟೆಯಲ್ಲಿ 43 mm ಹಾಗೂ 30 ಶುಕ್ರವಾರ ಮಡಿಕೇರಿಯಲ್ಲಿ 76, ಸೋಮರಪೇಟೆಯಲ್ಲಿ 66, ನಂತರ ವಿರಾಜಪೇಟೆಯಲ್ಲಿ 75, 31 ಮಡಿಕೇರಿಯಲ್ಲಿ 40, ಸೋಮರಪೇಟೆಯಲ್ಲಿ 21 ಹಾಗೂ ವಿರಾಜಪೇಟೆಯಲ್ಲಿ 61 mm ಮಳೆ ದಾಖಲಾಗಬಹುದು ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಹಾಗೆ 1 ಸಾಧಾರಣವಾಗಿ ಕ್ಷೀಣಿಸುವಂತ ಲಕ್ಷಣಗಳು ಕೂಡ ಹೇಳ್ತಾ ಇದೆ. ಅಂದ್ರೆ ಈ ವಾರ ಪೂರ್ಣವಾಗಿ ಒಳ್ಳೆ ಮಳೆ ಬೀಳುತ್ತೆ. ಹೌದು. ಈ ಒಂದು ಅವಕಾಶವನ್ನು ಬಳಸಿಕೊಂಡು ನಮ್ಮ ರೈತ ಬಾಂಧವರು ಮಳೆ ಬಿಡುಕೊಟ್ಟಾಗ ಕೆಲವು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಬಹುದು. ಈಗಾಗಲೇ ತಾವು ತಿಳಿಸಿದಂತೆ 1 ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ಕಾಫಿ ತೋಟಗಳಲ್ಲಿ ನೆರಳಿನ ನಿರ್ವಹಣೆಗೋಸ್ಕರ ಈ ಶಾಶ್ವತ ನೆರಳು ಮರಗಳ ಒಂದು ಕೊಂಬೆಗಳನ್ನು ಕತ್ತರಿಸಿ ನೆರಳನ್ನು ಅವರು ನಿರ್ವಹಣೆ ಮಾಡುವಂಥದ್ದು ಅಂಥ ಕೆಲಸಗಳನ್ನ ಮಾಡಬಹುದು. ಈಗ ಬಿಸಿಲಿನ ಜಳ ಕೂಡ ಕಡಿಮೆ ಆಗುತ್ತೆ. ನೆರಳಿನ ಮರಗಳ ಒಂದು ಕಪಾತಿಗೆ ಇದು ಸೂಕ್ತವಾದಂಥ ಕಾಲ ಅಂತ ಹೇಳ್ಬೋದು. ಮತ್ತು ಬಿಡು ಕೊಟ್ಟಾಗ ಯಾರ್ಯಾರು ಈಗಾಗಲೇ ಕಳೆಯನ್ನು ತೆಗೆದಿರ್ತಾರೆ ಅಂಥವರು ಪೋಷಕಾಂಶಗಳನ್ನು ಕೂಡ ಕೊಡ್ಬೋದು. ಈಗ ಮುಂಗಾರು ಪ್ರಾರಂಭದ ಪೋಷಕಾಂಶಗಳನ್ನು ಬೆಳೆಗಳಿಗೆ ಕೊಡ್ಬೋದು. ಅದು ಕಾಫಿ ಆಗ್ಬೋದು, ಏಲಕ್ಕಿ ಆಗ್ಬೋದು, ಕರಿಮೆಣಸು ಎಲ್ಲ ಬೆಳೆಗಳಿಗೂ ಕೂಡ ಕೊಡ್ಬೋದು. ನಾವು ಮುಖ್ಯವಾಗಿ ಭಾಗಗಳಲ್ಲಿ ಕೊಡ್ತಿರ್ತೀವಿ. ಕಳೆ ನಿರ್ವಹಣೆ ಮಾಡಿಕೊಂಡಿದ್ರೆ ಅವರು ಈಗ ಪೋಷಕಾಂಶಗಳನ್ನು ಕೂಡ ಕೊಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ಬೋದು. ಮುಖ್ಯವಾಗಿ ಈಗ ನಮ್ಮ ಏಲಕ್ಕಿ ಬೆಳೆಯನ್ನ ತೆಗೆದುಕೊಂಡ್ರೆ ಈಗ ಏನು ಅಂತಂದರೆ ಅವರು ಗೊಬ್ಬರಗಳನ್ನು ಕೊಡ್ಬೋದು. ಎಲ್ಲೆಲ್ಲಿ ತೋಟದಲ್ಲಿ ಈ ಬಸ್ಸಿಗಾಲುವೆಗಳು ತೆಗೆದಿರ್ತಾರಲ್ಲ ಅಂಥ ಚರಂಡಿಗಳನ್ನು ಸ್ವಚ್ಛ ಮಾಡ್ಕೋಬೇಕಾಗತ್ತೆ. ಹೆಚ್ಚಾದಂಥ ನೀರು ಬಸ್ತೋಗೋದಕ್ಕೆ ಒಣಗಿದ ಎಲೆಗಳನ್ನು ಕೂಡ ತೆಗಿಬೇಕಾಗತ್ತೆ. ಮತ್ತು ಈ ಗಿಡದ ಬುಡದಲ್ಲಿರುವಂಥ ಒಣಗಿದ ತರಗೆಲೆ ಹೊರಿಕೆಯನ್ನು ಕೂಡ ತೆಗಿಬೇಕಾಗತ್ತೆ. ಬೇಸಿಗೆ ಸಂದರ್ಭದಲ್ಲಿ ನಾವು ತೇವಾಂಶದ ಸಂರಕ್ಷಣೆಗೋಸ್ಕರ ಒಂದು ಹಾಕಿರ್ತೀವಿ. ಈಗ ತೇವಾಂಶವನ್ನು ಕಡಿಮೆ ಮಾಡಬೇಕು ಹೆಚ್ಚು ಮಳೆ ಬಂದಾಗ, ಅದಕ್ಕೋಸ್ಕರ ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಟಿರಬೇಕಾಗತ್ತೆ. ಅದು ಕೂಡ ಕಳೆತು ಗೊಬ್ಬರವಾದಾಗ ಅದನ್ನು ಬಳಸ್ಕೋಬೋದು ನಾವು. ಮತ್ತು ಆ ಪುಷ್ಪ ಗುಚ್ಚುಗಳಿರ್ತಾವಲ್ಲ ನೆಲದ ಮಟ್ಟಕ್ಕೆ ನೆಲದ ಸಮಾನಾಂತರವಾಗಿ ಇರ್ತಾವಲ್ಲ, ಅವನ್ನ ಸುತ್ತಬಿಟ್ಟು ಗೊಬ್ಬರವನ್ನು ಕೂಡ ಕೊಡಬೇಕಾಗತ್ತೆ. ಮುಖ್ಯವಾಗಿ ನಾವು ಈಗ ಮಳೆಯಾಶ್ರಿತ ಒಂದು ತೋಟಗಳಿಗೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 37.5 ಕಿಲೋಗ್ರಾಮ್ನಷ್ಟು ಸಾರಜನಕ, 37.5 ಕಿಲೋಗ್ರಾಮ್ನಷ್ಟು ರಂಜಕ, ಮತ್ತು 75 ಕಿಲೋಗ್ರಾಮ್ನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಮತ್ತು ಪ್ರತಿ ಗಿಡಕ್ಕೆ 5 ಕಿಲೋಗ್ರಾಮ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಗಿಡಗಳ ಬುಡಕ್ಕೆ ಹಾಕಿಬಿಟ್ಟು ಮಣ್ಣನ್ನು ಕೂಡ ಏರಿಸಬೇಕಾಗತ್ತೆ. ಮತ್ತು ಈ ತರಗೆಲೆಗಳು ಒಣಗಿದ ಎಲೆಗಳು ಇದ್ದರೆ ಅದನ್ನು ಕೂಡ ಅಲ್ಲಿ ಹಾಕ್ಬೋದು. ಮತ್ತು ಲಘು ಪೋಷಕಾಂಶವಾದಂಥ ಈ ಏಲಕ್ಕಿ ವಿಶೇಷ IASR ಕಾರ್ಡಮಮ್ ಸ್ಪೆಷಲ್ ಅಂತ ಒಂದು ಲಘು ಪೋಷಕಾಂಶ ಮಿಶ್ರಣ ಇದೆ, ಅದನ್ನು 1 ಬ್ಯಾರಲ್ ನೀರಿಗೆ 1 ಕಿಲೋಗ್ರಾಮ್ನಷ್ಟು ಬೆರೆಸ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಎಲೆಗಳಿಗೆ ಸಿಂಪಡಣೆ ಮಾಡ್ಬೋದು. ಅದು ಒಂದು ಕ್ರಮವನ್ನು ಅನುಸರಿಸ್ಬೋದು. ಅದು ಮುಖ್ಯವಾಗಿ ಎಲೆ ಸಿಂಪಡಣೆಗೋಸ್ಕರ. ಇನ್ನು ಮೇ ತಿಂಗಳಿನಲ್ಲಿ ಯಾರ್ಯಾರು ಈ ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಿಲ್ಲ ಅವರು ಕೂಡ ಮಾಡಬಹುದು. ಈ ಒಂದು ಅವಕಾಶವನ್ನು ಬಳಸ್ಕೊಂಡು ಕಟ್ಟೆ ಪೀಡಿತ ಗಿಡಗಳಿದ್ದರೆ ಅವುಗಳನ್ನು ಕೂಡ ಕಿತ್ತಾಕಬೇಕಾಗತ್ತೆ. ಈ ಒಂದು ಮಳೆಗೆ ಕೀಟಗಳೆಲ್ಲ ಸ್ವಲ್ಪ ಕೊಚ್ಚೋಗಿರೋ ಸಾಧ್ಯತೆ ಇರುತ್ತೆ, ಹಾಗಾಗಿ ಕೀಟಗಳ ಹಾವಳಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಹೊಸದಾಗಿ ಯಾರ್ಯಾರು ತೋಟ ಮಾಡ್ಕೊಳ್ಬೇಕು ಅಂದ್ಕೊಂಡ್ರವರು ಈ ಗುಂಡಿಗಳನ್ನು ತೆಗೆದುಕೊಂಡಿರ್ತಾರೆ, ತಗೊಂಡು ಅದನ್ನ ತಯಾರು ಮಾಡಿಕೊಂಡಿದ್ರೆ ಅಲ್ಲಿ ಸಸಿಗಳನ್ನು ಕೂಡ ನೆಡ್ಬೋದು. ನಮ್ಮ ಕಡೆ ವಿಶೇಷವಾಗಿ ಮಲಬಾರ್ ರೀತಿಯೇ ಈ ಏಲಕ್ಕಿಯನ್ನು ಬೆಳೆಯೋದು, 3 ಅಡಿ ಉದ್ದ 3 ಅಡಿ ಅಗಲ ಮತ್ತು 1.5 ಅಡಿ ಆಳ ಈ ರೀತಿಯ ಗುಂಡಿಗಳನ್ನು ಅವರು ತಗೊಂಡಿರಬೇಕಾಗತ್ತೆ. ಈ ರೀತಿ ಮಾಡಿಕೊಂಡು ಇವರು 2 ಮೀಟ್ರ್ 2 ಮೀಟ್ರ್ ಅಂತರದಲ್ಲಿ ತಗೊಂಡಿರುವಂಥ ಗುಂಡಿಗಳಿಗೆ ಅವರು ಸಸಿಗಳನ್ನು ಅವ್ರು ನಾಟಿ ಮಾಡ್ಕೋಬೋದು. ಈ ರೀತಿಯ ಅಂಶಗಳನ್ನು ಮುಖ್ಯವಾಗಿ ನಮ್ಮ ಏಲಕ್ಕಿ ಬೆಳೆಗಾರರು ಈ ಸಂದರ್ಭದಲ್ಲಿ ಅನುಸರಿಸಬೇಕಾಗತ್ತೆ. ಇನ್ನು ಕಾಫಿ ಧಾರಣೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಖಂಡಿತ ಸರ್. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50 ಕೆಜಿ ಚೀಲವೊಂದಕ್ಕೆ ಇರುವ ಕಾಫಿ ದರ ಅರಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಂದ 27,000 ರೂಪಾಯಿ, ಅರಬಿಕಾ ಚೆರಿ 14,500 ರೂಪಾಯಿಂದ 16,000 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 20,000 ರೂಪಾಯಿಂದ 21,000 ರೂಪಾಯಿ, ರೊಬಸ್ಟಾ ಚೆರಿ 10,800 ರೂಪಾಯಿಂದ 11,800 ರೂಪಾಯಿ. ಈ ರೀತಿಯಾಗಿ ಒಂದು ಸ್ವಲ್ಪ ಮೊದಲೆಲ್ಲ 13,000 ವರೆಗೂ ಹತ್ತತ್ರ ಇತ್ತು. ಹೌದು, ರೋಬಸ್ಟಾ ಚೆರಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಈಗ ಮಲಬಾರ್ ಏಲಕ್ಕಿ ಅಂತ ಹೇಳಿವಿ, ಅದು ನಮ್ಮ ಪ್ರದೇಶದಲ್ಲಿ ಬೆಳೆಯೋದು, ಅಡಕವಾಗಿ ಬೆಳೆಯುತ್ತೆ. ಅದಕ್ಕೆ 1.5 ಅಡಿ ಉದ್ದ ತೆಗೆದ್ರೆ ಸಾಕು, 1.5 ಅಡಿ ಉದ್ದ 1.5 ಅಡಿ ಅಗಲ 1.5 ಅಡಿ ಆಳ ಆ ರೀತಿ ಗುಂಡಿಗಳನ್ನು ತೆಗೆದುಕೊಂಡ್ರೆ ಸಾಕು. ಮುಖ್ಯವಾಗಿ ಮೈಸೂರು ಮತ್ತು ಈ ವಜುಕ್ಕ ಅಂತಾರೆ, ಉಳ್ರುಕ್ಕ ಅಂತ, ಅವು ಸ್ವಲ್ಪ ಎತ್ತರವಾಗಿ ಬೆಳೆಯುವಂಥವು. ಅವಕ್ಕೆ ಸ್ವಲ್ಪ 3 ಅಡಿವರೆಗೂ ದೊಡ್ಡ ಗುಂಡಿಗಳನ್ನೇ ತಗೋಬೇಕಾಗತ್ತೆ. ಮಲಬಾರ್ ತಳಿಗಳಿಗೆ 2 ಮೀಟ್ರ್ 2 ಮೀಟ್ರ್ ಅಂತರ ಇದ್ದರೆ ಸಾಕಾಗತ್ತೆ. ಇನ್ನು ಮುಖ್ಯವಾಗಿ ನಮ್ಮ ಈ ಕರಿಮೆಣಸನ್ನು ಕೃಷಿ ಮಾಡ್ತಾ ಇರುವಂಥ ರೈತರು ಕೂಡ ಈ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ಅವರು ಗಮನಿಸಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಬುಡದಲ್ಲಿ ಏನಾದರೂ ತೇವಾಂಶ ಇರುತ್ತಲ್ಲ, ಹೆಚ್ಚುವರಿ ತೇವಾಂಶ, ಆ ತೇವಾಂಶವನ್ನು ಅವರು ಆದಷ್ಟು ಕಡಿಮೆ ಮಾಡೋದ್ರ ಕಡೆಗೆ ಗಮನ ಕೊಡಬೇಕಾಗತ್ತೆ. ಮತ್ತು ಅಲ್ಲಿ ಏನಾದರೂ ಕೆಲವು ಈ ಬೇರು ಬಿಟ್ಟಿರುವಂಥ ತುಂಡುಗಳು ಇಂಥವೇನಾದರೂ ಸಿಕ್ಕರೆ ಅವುಗಳನ್ನು ಪ್ರತ್ಯೇಕಿಸಿ ಅವರು ನಾಟಿನೂ ಕೂಡ ಮಾಡ್ಕೋಬೋದು, ಹೊಸ ಒಂದು ಸಸಿಗಳ ರೀತಿಯಲ್ಲಿ. ಮತ್ತು 1%ರ ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡೋದು ಬಹಳ ಮುಖ್ಯ. ನಾವು ಈ ಕೊಳೆ ರೋಗ ಅಂತ ಹೇಳ್ತಾ ಇರ್ತೀವಿ, ಬುಡ ಕೊಳೆ ರೋಗ, ಮತ್ತು ಅದು ಎಲೆಗಳಿಗೆ ಮತ್ತು ಬಳ್ಳಿಗಳಿಗೂ ಕೂಡ ಕೊಳೆಯೋ ಸಾಧ್ಯತೆ ಇರುತ್ತೆ. ಅದನ್ನ ನಾವು 1%ರ ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಇನ್ನು 1/2 ಕಿಲೋಗ್ರಾಮ್ನಷ್ಟು ಈ ತಾಮ್ರದ ಆಕ್ಸಿಕ್ಲೋರೈಡನ್ನು 1 ಬ್ಯಾರಲ್ ನೀರಿಗೆ ಬೆರೆಸ್ಕೊಂಡು ಆ ದ್ರಾವಣವನ್ನು ನಾವು ತಯಾರಿಸ್ಕೊಂಡು ಪ್ರತಿ ಬಳ್ಳಿಗೆ 5 ಲೀಟ್ರ್ ಪ್ರಮಾಣದಲ್ಲಿ ಸುರಿಬೇಕಾಗತ್ತೆ. ಮತ್ತು ರಸಗೊಬ್ಬರ ಕೊಡದೇ ಇರುವಂಥವರು ಈ ತಿಂಗಳಲ್ಲೂ ಕೂಡ ಕೊಡ್ಬೋದು. ಪ್ರತಿ ಬಳ್ಳಿಗೆ 100 ಗ್ರಾಮ್ನಷ್ಟು ಯೂರಿಯಾ, 50 ಗ್ರಾಮ್ನಷ್ಟು ಡಿ ಎ ಪಿ ಡೈಅಮೋನಿಯಂ ಫಾಸ್ಪೇಟು, ಮತ್ತು 150 ಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಈ ಲಘು ಪೋಷಕಾಂಶಗಳ ಒಂದು ಮಿಶ್ರಣ ಸಿಗುತ್ತೆ, ಐ ಎ ಎಸ್ ಆರ್ ಪೆಪ್ಪರ್ ಸ್ಪೆಷಲ್ ಅಂತ. ಇದು 1 ಕಿಲೋಗ್ರಾಮ್ನಷ್ಟು, ಮತ್ತು 1 ಕಿಲೋಗ್ರಾಮ್ನಷ್ಟು ಮಿಶ್ರ ಗೊಬ್ಬರ, ಇದನ್ನು 1 ಬ್ಯಾರಲ್ ನೀರಿಗೆ ಹಾಕಿ ಎಲೆಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಈ ಸಾವಯವ ಗೊಬ್ಬರದ ಲಭ್ಯತೆ ಇರುತ್ತೆ ಅಲ್ಲಿ ಸಾವಯವ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಮತ್ತು ತರಗೆಲೆಗಳು ಒಣ ಎಲೆಗಳಿದ್ದರೆ ಅವನ್ನು ಹೊದಿಕೆ ಕೊಡಬಹುದು. ವಿನೋದ್, ಇವತ್ತಿನ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ನಾವು ಭತ್ತದ ಕೃಷಿ ಬಗ್ಗೆ ಡಾಕ್ಟರ್ ಬಸವಲಿಂಗಯ್ಯ ಅವರಿಂದ ಮಾಹಿತಿಯನ್ನು ತಿಳ್ಕೊಬೋದು ಅಂತ ಹೇಳಿ ನಮ್ಮ ಕಾರ್ಯಕ್ರಮ ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಇನ್ನೇನು 7:20 ಆಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜಂಪೆನ ವಿವರ, ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ, ಸಮಾಜ ಕಲ್ಯಾಣ, ಐಟಿಡಿಪಿ, ಕೌಶಲ್ಯಾಭಿವೃದ್ಧಿ ಹಿಂಗೆ ಬೇರೆ ಬೇರೆ ಇಲಾಖೆಗಳಿಗೆ ನಿವೇಶನ ಒದಗಿಸುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಲಾಯಿತು. ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗ ನಿವೇಶನ ಹಂಚಿಕೆ ಬಗ್ಗೆ ಮಾಹಿತಿ ಕೊಟ್ಟು, ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಕಾವೇರಿ ಹೊಳೆಕರಲ್ಲಿ ಪರಿಸರ ಸ್ವಚ್ಛತಾ ಕಾರ್ಯ ಮಾಡುವ ಕುರಿತಂಗೆ ಜಿಲ್ಲಾ ಪಂಚಾಯಿತಿ ಸಹಾಯಕ ಕಾರ್ಯದರ್ಶಿ ಜೀವನ್ ಕುಮಾರವು ಮಾಹಿತಿ ಕೊಟ್ಟು, ಈ ಸಂದರ್ಭ ಉಸ್ತುವಾರಿ ಕಾರ್ಯದರ್ಶಿಯು ಬಸವ ಅಂಬೇಡ್ಕರ್ ಇಂದಿರಾ ವಸತಿ ಯೋಜನೆಯಲ್ಲಿ ಪ್ರಗತಿ ಸಾಧಿಸಕ್ಕೂ ಲೈನ್ ಮನೆಗಳಲ್ಲಿ ವಾಸ ಮಾಡುವ ಆದಿವಾಸಿ ಕುಟುಂಬಗಳಿಗೆ ಆಧಾರ್ ಕಾರ್ಡ್ ಮಾಡಿಸಿಕೊಡಿಗೆ ಕ್ರಮ ತಕೊಳ್ಳಕೂತ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು, ಈ ಸಂದರ್ಭ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ನೋವು ದೇಶದಲ್ಲಿ ಹರಡಿರುವ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನನ ಜಿಲ್ಲೆಯಲ್ಲಿ ಇದೇ 29ನೇ ತಾರೀಕಿಂದ ಜೂನ್ 12ಕ್ಕೆ ಮುಟ್ಟ ಆಯೋಜಿಸಲು. ಈ ಕಾರ್ಯಕ್ರಮದಲ್ಲಿ ವಿಜ್ಞಾನಿಗ ತಜ್ಞರು ಬೇರೆ ಬೇರೆ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗ ಹಳ್ಳಿಗಳಿಗೆ ಹೋಗಿ ಸುಸ್ಥಿರ ಕೃಷಿಗೆ ಪೂರಕವಾದ ಹೊಸ ತಂತ್ರಜ್ಞಾನ ಪದ್ಧತಿ, ಬೆಳೆ ನಿರ್ವಹಣೆ ಇಲಾಖೆಯ ಸವಲತ್ತುಗ ದನಕರುಗಳ ನಿರ್ವಹಣೆ ಪ್ರಾತ್ಯಕ್ಷಿಕೆ, ವಸ್ತು ಪ್ರದರ್ಶನ, ಚರ್ಚೆ ಹಂಗೆ ಸಂವಾದ ಕಾರ್ಯಕ್ರಮಗಳೊಟ್ಟಿಗೆ ಮಾಹಿತಿ ಕೊಟ್ಟವೆ. ಈ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಅಭಿಯಾನ ಕಾರ್ಯಕ್ರಮಗಳೊಟ್ಟಿಗೆ ಇದೇ 29ಕ್ಕೆ ಗೋಣಿಕೊಪ್ಪ ವಿರಾಜಪೇಟೆ, 30ಕ್ಕೆ ಹುದಿಕೇರಿ ನಾಪೋಕ್ಲು, 31ಕ್ಕೆ ಭಾಗಮಂಡಲ ಬಾಳಲೆ, ಜೂನ್ 2ಕ್ಕೆ ಶನಿವಾರ ಸಂತೆ ಶ್ರೀಮಂಗಲ, 3ಕ್ಕೆ ಕುಶಾಲನಗರ ಮಡಿಕೇರಿ, 4ಕ್ಕೆ ಕೊಡ್ಲಿಪೇಟೆ ಸುಂಟಿಕೊಪ್ಪ, 5ಕ್ಕೆ ಸಂಪಾಜೆ ಅವರೆಗುಂದ, 6ಕ್ಕೆ ಅಮ್ಮತ್ತಿ ಶಾಂತಳ್ಳಿ, 7ಕ್ಕೆ ಮಾಲ್ದಾರೆ ಕೂತಿ, 9ಕ್ಕೆ ಚೆನ್ನೈನಕೋಟೆ ಚೌಡ್ಲು, 11ಕ್ಕೆ ಗುಡ್ಲೂರು ಕೊಡಿಗೇಹಳ್ಳಿ, 12ಕ್ಕೆ ಅರಿಯೂರುಗಳಲ್ಲಿ ಹೆಬ್ಬಾಲೆ ಅರಿಯೂರುಗಳಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ನಡೆದದೆತ್ತ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ತಿಳಿಸೇಳು. ಕೊಡವ ಅಳತೆ ಕರಡ ಕೂಟ ಹಂಗೆ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಕೂಡುಕಟ್ಟಲಿ ಇದೇ ತಾರೀಕು 31ರ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ಕೂಟದ ಜನಪ್ರಿಯ ಕೊಡವ ಸಾಹಿತ್ಯ ಮಾಲೆ ಯೋಜನೆಯಡಿಲಿ ಲೇಖಕಿ ಉಳುವಂಗಡ ಕಾವೇರಿ ಉದಯ ಬರೆದ 190ನೇ ಹೆಚ್ಚಿನ ಪುಸ್ತಕ, 17 ಲೇಖಕರು ಬರೆದ 191ನೇ ಪುಸ್ತಕ ಹಂಗೆ ಲೇಖಕಿ ಕೊಟ್ಟಂಗಡ ಕವಿತಾ ವಾಸುದೇವ ಬರೆದ 192ನೇ ಹೆಚ್ಚಿನ ಹೊಸ ಪುಸ್ತಕಗಳನ್ನ ಬಿಡುಗಡೆ ಮಾಡಲಾಗಿದೆ. ಸಾಹಿತಿ ಮುದ್ದಿಯಡ ಕುಶ ಪೊನ್ನಪ್ಪ ದತ್ತಿನಿಧಿ ಕಥಾ ಸ್ಪರ್ಧೆನ ಇನಾಮು ಹಂಚಿಕೆ ಸನ ಹಂಗೆ ಕಾಲೇಜು ಮಕ್ಕಳಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನ ಆಯೋಜಿಸಲಾಯಿತು. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಶುರುವಾಗಿದ್ದ ಜಿಲ್ಲಾಡಳಿತದ ಸಹಾಯವಾಣಿ ಸಂಖ್ಯೆ 0872222177 ಶುರು ಮಾಡಲಾಯಿತು. ಇದರೊಟ್ಟಿಗೆ 855000177 ವಾಟ್ಸಪ್ ಸಂಖ್ಯೆಯನ್ನು ಶುರು ಮಾಡಿಳು. ಹಂಗೇನೆ ಮಡಿಕೇರಿ ತಾಲೂಕಿನ ವಿಪತ್ತು ನಿರ್ವಹಣಾ ಕೇಂದ್ರ 0827222896, ವಿರಶ್ಪೇಟೆ 0872742328, ಸೋಮರ್ಪೇಟೆ 0872762845, ಕುಶಾಲನಗರ 0872762098 ಹಂಗೆ ಪೊನ್ನಂಪೇಟೆ 0872742497 ಸಹಾಯವಾಣಿ ಕೇಂದ್ರನ ಶುರು ಮಾಡಿಯೊಳತ್ತ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯು ತಿಳಿಸೇಳು. ಜಿಲ್ಲೆಯಲ್ಲಿ ಗಾಳಿ ಸಮೇತ ಮಳೆಯಾಗ್ತಿರುವುದರಿಂದ ಕುಶಾಲನಗರ ತಾಲೂಕಿನ ದುಬಾರೆ ಸಾಕಾನೆ ಶಿಬಿರಕ್ಕೆ ಮುಂಜಾಗ್ರತೆ ಕ್ರಮ ಆಗಿ ತಾತ್ಕಾಲಿಕವಾಗಿ ಪ್ರವಾಸಿಗರನ್ನ ನಿರ್ಬಂಧ ಹೇರಿಳು. ದುಬಾರೆಯಲ್ಲಿ ಕಾವೇರಿ ಹೊಳೆ ನೀರಿನ ಮಟ್ಟ ದಿನೇ ದಿನೇ ಜಾಸ್ತಿಯಾಗ್ತಿದ್ದು ಪ್ರವಾಸಿಗರನ್ನ ಸಾಕಾನೆ ಶಿಬಿರಕ್ಕೆ ದೋಣಿಲಿ ಹೊಳೆ ದಾಟಿಸುವುದು ಕಷ್ಟ ಹಂಗೆ ಅಪಾಯಕಾರಿಯಾಗಿದ್ದು ಮುಂದಿನ ಆದೇಶಕ್ಕೆ ಮುಟ್ಟ ತಾತ್ಕಾಲಿಕವಾಗಿ ಪ್ರವಾಸಿಗರನ್ನ ನಿರ್ಬಂಧಿಸಿ ಮಡಿಕೇರಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯು ಆದೇಶ ಹೊರಡಿಸಿದಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಹಂಗೆ ವೈದ್ಯಕೀಯ ವಿಜ್ಞಾನಗಳ ಬೋಧಕ ಆಸ್ಪತ್ರೆ ಸ್ನೇಹ ಕ್ಲಿನಿಕ್ ಇವರ ಕೂಡುಕಟ್ಟಲಿ ಮಡಿಕೇರಿ ತಾಲೂಕಿನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಋತುಸ್ರಾವ ನೈರ್ಮಲ್ಯ ನಿರ್ವಹಣೆ ದಿನ ಆಚರಣೆ ಮಾಡಲಾಯಿತು. ಸಂಪನ್ಮೂಲ ವ್ಯಕ್ತಿಯಾದ ಸ್ನೇಹ ಕ್ಲಿನಿಕ್ನ ಆಪ್ತ ಸಮಾಲೋಚಕರಾದ ಪ್ರಮೀಳಾವು ಮಕ್ಕಳಿಗೆ ಋತು ನೈರ್ಮಲ್ಯದ ಕುರಿತಂಗೆ ಮಾಹಿತಿ ಕೊಟ್ಟವು. ಈ ಸಂದರ್ಭ ಏನಾರು ಸಮಸ್ಯೆಗ ಅಲ್ಲರೆ ಗೊಂದಲಗ ಇದ್ದರೆ ಜಿಲ್ಲಾಸ್ಪತ್ರೆಯಲ್ಲಿರುವ ಸ್ನೇಹ ಕ್ಲಿನಿಕ್ನ ಸಂಪರ್ಕ ಮಾಡಕ. ವಿಶ್ವ ಪರಿಸರ ದಿನಾಚರಣೆ 2025ರ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿ ಕೊಡಗು ಕಡೆಯಿಂದ ಪರಿಸರ ಸಂರಕ್ಷಣೆ ಕುರಿತಂಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಕ್ಕಳಿಗಾಗಿ May 31ಕ್ಕೆ ಪ್ರಬಂಧ ಮತ್ತು ಚಿತ್ರ ಬಿಡಿಸುವ ಸ್ಪರ್ಧೆನ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆ ಮಡಿಕೇರಿಯಲ್ಲಿ ಏರ್ಪಾಟು ಮಾಡಲಾಯಿತು. ಸ್ಪರ್ಧೆ ನಡೆಯುವ ಸಮಯದಲ್ಲಿ ಜಾಗಲೇ ಹೆಸರು ನೋಂದಾಯಿಸಿಕೊಂಡು ಭಾಗವಹಿಸಕೃತ ಕೊಡಗು ಪ್ರಾದೇಶಿಕ ಕಚೇರಿನ ಪರಿಸರ ಅಧಿಕಾರಿ ರಘುರಾಮವು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೆವಿಜಿ ಅಮರಜ್ಯೋತಿ ಪದವಿ ಪೂರ್ವ ಕಾಲೇಜು ಸುಳ್ಯ 2025ರ ಈ ಸಾಲಿನಲ್ಲಿ ಅತ್ಯುತ್ತಮ ಫಲಿತಾಂಶ ಪಡೆದು ಸತತ 9 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಿರುವ ಸುಳ್ಯ ತಾಲೂಕಿನ ಪ್ರಪ್ರಥಮ ಸಂಯೋಜಿತ ಪಿಯು ಕಾಲೇಜು. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ದಾಖಲಾತಿ ಪ್ರಾರಂಭಗೊಂಡಿದ್ದು ಸಿಇಟಿ, ನೀಟ್, ಜೆಇಇ, ಸಿಎ ಫೌಂಡೇಶನ್, ಅಡ್ವಾನ್ಸ್ಡ್ ಟ್ಯಾಲಿ ತರಗತಿಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತದೆ. ಇಲ್ಲಿ ಪಿಯು ಶಿಕ್ಷಣ ಮುಗಿಸಿದ ವಿದ್ಯಾರ್ಥಿಗಳು ಕರ್ನಾಟಕದ ಹಲವಾರು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ವೈದ್ಯಕೀಯ ಹಾಗೂ ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವುದು ಎಜೆಪಿಯುಸಿಗೆ ಹೆಮ್ಮೆಯ ವಿಚಾರ. ದಾಖಲಾತಿಗಾಗಿ ಸಂಪರ್ಕಿಸಿ 7255992140 ಅಥವಾ 9880014218. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮಡಿಕೇರಿಯ ಹಾಗೂ ಗೋಣಿಕೊಪ್ಪದ ಮೂಲ್ಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಅರ್ಪಿಸುತ್ತಿದೆ ಮತ್ತಷ್ಟು ವೆರೈಟಿ ವಿನ್ಯಾಸಗಳಿಂದ ಕೂಡಿದ ಆಂಟಿಕ್ ಅಂಡ್ ಜೇಮ್ ಸ್ಟೋನ್ ಫೆಸ್ಟ್ ಇದೆ May 23ರಿಂದ. ಬನ್ನಿ, ಇದುವರೆಗೆ ಬೇರೆಲ್ಲೂ ನೋಡಿರದಂತಹ ಆಭರಣಗಳನ್ನು ವೀಕ್ಷಿಸಿ ಖರೀದಿಸಿ. ಮೂಲ್ಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಸದಾ ಸಂತೋಷಕ್ಕಾಗಿ ಬನ್ನಿ ಮೂಲ್ಯಕ್ಕೆ. ಅನ್ವೇಷಿಸಿ ಅತ್ಯದ್ಭುತ ಪವರ್ ಹಾಗೂ ಫ್ಯೂಚರಿಸ್ಟಿಕ್ ಡಿಸೈನ್ ಎಕ್ಸ್ಪೀರಿಯನ್ಸ್ ಮಾಡಿ ಸಾಟಿ ಇಲ್ಲದ ಸುರಕ್ಷತೆ ಎಲ್ಲವೂ ಇದೊಂದರಲ್ಲೇ ದ ವೇಟ್ ಈಸ್ ಓವರ್ ಪ್ರಸ್ತುತವಿದೆ ಸೆಗ್ಮೆಂಟ್ ನಲ್ಲೇ ಅತ್ಯಂತ ಸೇಫೆಸ್ಟ್ ಕಾರ್ ಹೊಚ್ಚ ಹೊಸ ಶ್ಕೋಡಾ ಕೈಲಾಗ್ ಇದೇ ಜನವರಿ 27ರಿಂದ ಟೆಸ್ಟ್ ಡ್ರೈವ್ ಗೆ ಲಭ್ಯ ಬುಕಿಂಗ್ಸ್ ಮತ್ತು ಟೆಸ್ಟ್ ಡ್ರೈವ್ ಗಾಗಿ ಭೇಟಿ ಕೊಡಿ ಪ್ಯಾಲೇಸ್ ಸ್ಕೋಡಾ ನೆಕ್ಸ್ಟ್ ಟು ವೆಸ್ಟ್ ಸೈಡ್ ಕುವೆಂಪು ನಗರ ಮೈಸೂರು ಕಾಲ್ 9742208080 ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಸ್ಕೋಡಾ ಪ್ರತಿ ವರ್ಷನು ಈ ಮಕ್ಳಿಗೆ ಎರಡೆರಡು ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ ಗೋಳಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್ ನೋಟ್ ಬುಕ್ ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೋಣ ವೈಲ್ಡ್ ಕ್ರಾಫ್ಟ್ ಸ್ಕೈ ಫಾಸ್ಟ್ ಟ್ರ್ಯಾಕ್ ಲೂನರ್ಸ್ ಸ್ಕೂಲ್ ಕಾಲೇಜ್ ಬ್ಯಾಗ್ಸ್ ಪಿಕಾಕ್ ಮಿಲ್ಟನ್ ಟಪ್ಪರ್ ವೇರ್ ನ ಲಂಚ್ ಬಾಕ್ಸ್ ಪಾಪಿ ಅಂಬ್ರೆಲಾ ನವನೀತ್ ಕ್ಲಾಸ್ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ ಲುಲ್ಲು ಬಜಾರ್ ಪೂಜಾರಿ ಆರ್ಕೇಡ್ ಗೋಣಿಗೊಪ್ಪ ರೀ ಕಾರ್ ಸ್ಟಾಪ್ ಮಾಡಿ ಯಾಕೆ ಏನಾಯ್ತು ನಿಮಗೆ ಡ್ರೆಸ್ ತಗೊಳ್ಬೇಕು ಅಂದ್ರಲ್ಲ ಅಲ್ಲಿ ನೋಡಿ ಜೆಂಟ್ಸ್ ಬಟ್ಟೆಗಳ ಶೋರೂಮ್ ಸೂಪರ್ ಆಗಿದೆ ಅದು ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್ ನಾನು ಅಲ್ಲಿಂದಲೇ ತಗೊಳ್ಳೋದು ಈಗಿನ ಫ್ಯಾಷನ್ ನ ಎಲ್ಲಾ ತರಹದ ಜೆಂಟ್ಸ್ ಬಟ್ಟೆಗಳು ಅಲ್ಲಿ ಸಿಗುತ್ತೆ ಈಗ ಆಕರ್ಷಕ ಆಫರ್ ಕೂಡ ಇದೆ ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್ ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್ ವಿರಾಜ್ಪೇಟ್ ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು ಸಾಲ ಸೌಲಭ್ಯ ಕೂಡ ಇದೆ ವ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಪಿನ್ಸ್ ವ್ಯಾಲಿ ಮಡಿಕೇರಿ ಫೋನ್ 222-5571 ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು ಮದುವೆ ಡ್ರೆಸ್ ಗಳು ಬ್ಲೇಸರ್ಸ್ ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿಲಾಸಪೇಟೆ ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಎಲ್ಇಡಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಕ್ಲೋತ್ ಡ್ರೈಯರ್ ವಾಟರ್ ಹೀಟರ್ ರೂಮ್ ಹೀಟರ್ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್ ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ ಕಳೆದ ತಾರೀಕು 14ರಂದು ದೈವಾದೀನರಾದ ಭಾಗಮಂಡಲ ತಾವೂರು ಗ್ರಾಮದ ಚದುಕಾರು ಆನಂದ ಅವರ ಅತಿಥಿ ಕರ್ಮಾಂತರವನ್ನು ನಾಳೆ ಗುರುವಾರ ಬೆಳಗ್ಗೆ 11 ಗಂಟೆಗೆ ಚರಂಬಾನಿಯ ಬೆಂಗನಾಡು ಕೊಡವ ಸಮಾಜದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಕೋರಿದ್ದಾರೆ ಮೃತರ ಪತ್ನಿ ಮಕ್ಕಳು ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ ಪಾರ್ಕ್ ಎಸ್ಟಿಪಿ ಕ್ಲಬ್ ಹೌಸ್ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ ವೀಕ್ಷಿಸಿ ಪರೀಕ್ಷಿಸಿ ಖರೀದಿಸಿ ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಕಾಲ್ ಮಾಡಿ 9243-00-2424 ಸುದ್ದಿ ಸಮಾಚಾರ ಓದಿಯನ್ನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ ಜಿಲ್ಲೆಲ್ ಕೈಂಜ 24 ಗಂಟೆ ಅವಧಿಲ್ ಸರಾಸರಿ 62.67 mm ಮಳೆಯಾಯಿತು ಕೈಂಜ ಕಾಲ ಇದೇ ದಿನ 0.05 mm ಮಳೆಯಾಯಿತಿನ ಜತ್ತು ಮಡಿಕೇರಿ ತಾಲೂಕಲ್ 65.93 mm ಮಳೆ ಆನಕ ವಿರಾಜಪೇಟೆ ತಾಲೂಕಲ್ 34.30 ಪೊನ್ನಂಪೇಟೆ ತಾಲೂಕಲ್ 42.27 mm ಸೋಮವಾರಪೇಟೆ ತಾಲೂಕಲ್ 121.45 mm ಕುಶಾಲನಗರ ತಾಲೂಕಲ್ 49.50 mm ಮಳೆಯಾಯಿತು ಜಿಲ್ಲೆಲ್ ಗಾಳಿ ಪಿಂಯ ಜೋರು ಮಳೆ ಆಯಂಡುಳ್ಳ ನಿಟ್ಟಿಲ್ ಕುಶಾಲನಗರ ತಾಲೂಕರ ದುಬಾರೆ ಸಾಕಾಣೆ ಶಿಬಿರಕ್ಕೆ ಮುಂಜಾಗ್ರತಾ ಕ್ರಮವಾಯಿತು ಪ್ರವಾಸಿಯಕ್ಕೆ ಒಳಕು ಬಿಡುಲ ಎಂದು ಮಡಿಕೇರಿ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆದೇಶ ಕೊಡ್ತಿತ್ತು ಜಿಲ್ಲೆಲ ಆಯಂಡುಳ ಭಾರಿ ಮಳೆ ರಮೀದ ಜಿಲ್ಲಾಡಳಿತ ಸಹಾಯವಾಣಿ ನಂಬರ್ 08-7-7-7-7 ಅಲ್ಲತೆ ವಾಟ್ಸ್ಆ್ಯಪ್ ನಂಬರ್ 8505-0-0-1-0-7-7 ಶುರು ಮಾಡಿತು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಎನ್ ವಿ ಪ್ರಸಾದ್ ಅಯ್ಯಂಗ ಅರಿಚಿಟ್ಟಿತ್ತು ಕೊಡಗಲು ಓರು ವಾರತಿಂಜ ಪೊಜ್ಜಂಡುಳ್ಳ ಬಾಡಿ ಮಳೆಕ್ಕೆ ಜೋರು ಗಾಳಿಂಜ ಕರೆಂಟ್ ಮಾರ್ಗ ಕಂಬ ಪಿಂಜ ಪರಿವರ್ತಕ ಕಟ್ಟುಪೋಯಿತು ವಿಭಾಗ ವ್ಯಾಪ್ತಿಲು ಒಟ್ಟು 594 ಸಂಖ್ಯೆ ವಿದ್ಯುತ್ ಕಂಬ ಬುದ್ದಿತ್ತು ಸಿಬ್ಬಂದಿಯ ಪೊಲಕ ಬೈಟೆಂದು ದುರಸ್ತಿ ಕಾರ್ಯ ಮಾಡಿಯನುಂಡು ಜಾಸ್ತಿ ಗಾಳಿ ಉಳ್ಳಾನಗುಂಡು ಕೆಲಸ ಮಾಡೋಕ್ಕೆ ತೊಂದರೆ ಆಯನುಂಡು ಆನಗುಂಡು ಜಿಲ್ಲೆರ ಬೋರೆ ಬೋರೆ ಜಾಗದ ಕರೆಂಟ್ ಇಪ್ಪಲ ಸಾರ್ವಜನಿಕಂಗ ಇಲಾಖೆರ ಕೂಡ ಸಹಕರಿಸಿರೋನುಂದು ಕಾರ್ಯನಿರ್ವಾಹಕ ಇಂಜಿನಿಯರ್ ಕರ್ಟಂಡಿತು ಭಾರತ ಸರ್ಕಾರತ್ರ ಸುತ್ತೋಲೆ ಅನ್ವಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಡೆಲ್ಲಿ ಇಂಗ ದೇಶತ್ರ ಎಲ್ಲಾ ಭಾಗತ್ಲ ಕೃಷಿ ವಿಜ್ಞಾನ ಕೇಂದ್ರತ್ರ ಆದನೆಲ್ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನತನ ದೇಶತ್ರ ಎಲ್ಲಾ ಜಿಲ್ಲೆಲ್ ನಾಳೆಂಜಿ 12 ನಡೆತೋಕ್ಕೆ ಏರ್ಪಾಡು ಮಾಡಿತು ಕಾರ್ಯಕ್ರಮತ್ ವಿಜ್ಞಾನಿಯ ತಜ್ಞಂಗ ಬೋರೆ ಬೋರೆ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯ ಊರು ಊರಕ್ಕೆ ಪೋಯಿತು ಸರಿಯಾನ ಕೃಷಿ ಮಾಡುವಕ್ಕೆ ಬೋಂಡಿಯಾನ ಪುದಿಯ ತಂತ್ರ ತರತರ ತಂತ್ರಜ್ಞಾನ, ಕೃಷಿ ಪದ್ಧತಿ, ಇಲಾಖೆಯಿಂದ ಕಿಟ್ಟುವ ಸೌಲಭ್ಯ, ಬೊಳೆ ಪಿಂಯ ಚಾಕು ಪ್ರಾಣಿಗಳ ನೋಟಿಯೋವಾಂಡ ಮೀದ ಸರಿಯಾನ ಮಾಹಿತಿ, ವಸ್ತು ಪ್ರದರ್ಶನ, ಚರ್ಚೆ ಪಿಂಯ ಸಂವಾದ ಕಾರ್ಯಕ್ರಮ ಇಪ್ಪ ಈಂಡ ಮಾರಿಪತ್ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ವಿರಾಜಪೇಟೆ ಅಲ್ಲತೆ ಜಿಲ್ಲೆರ ಎಲ್ಲಾ ಭಾಗತ್ಲು ಅಭಿಯಾನ ಕಾರ್ಯಕ್ರಮದನ್ನ ಶುರು ಮಾಡುವಕ ತಯಾರಿ ನಡೆತಿಯಂಡಿತ್ತು. ಅನ್ನನೆ ನಾಳಾಂಕೆನ್ ಉಪ್ಪದಂಗ ಹುದಿಕೇರಿ ಪಿಂಯ ನಾಪೋಕುಲು, ನಾಳಾಂಕೆನ್ ಉಪ್ಪತ್ತ ಒಂದಾಂಗ ಭಾಗಮಂಡಲ ಪಿಂಯ ಬಾಳೆಲೆ, ಜೂನ್ ದಂಡಾಂಗ ಶನಿವಾರ ಸಂತೆ ಪಿಂಯ ಶ್ರೀಮಂಗಲ, ಜೂನ್ ಮೂಂದಾಂಗ ಕುಶಾಲನಗರ ಪಿಂಯ ಮಡಿಕೇರಿ, ಜೂನ್ ನಾಲಾಂಗ ಕೊಡ್ಲಿಪೇಟೆ ಚುಂಟಿಕೊಪ್ಪ, ಜೂನ್ ಅಂಜಾಂಗ ಸಂಪಾಜೆ ಅವರೇಗುಂದ, ಜೂನ್ ಆರಾಂಗ ಅಮ್ಮತಿ ಶಾಂತಳ್ಳಿ, ಜೂನ್ ಏಳಾಂಗ ಮಾಲ್ದರೆ ಕೂತಿ, ಜೂನ್ ಒಂಬದಾಂಗ ಸೋಮರಪೇಟೆ ಪಿಂಯ ತೋಳೂರು ಶೆಟ್ಟಳ್ಳಿ, ಜೂನ್ ಪನ್ನೆರಡಾಂಗ ಹೆಬ್ಬಾಲೆ ಅರಿಯೂರು ಇಲ್ಲಿ ಪೊಲಾಕ ಪತ್ತ ಅಂಜ ಶುರು ಆಚೆಂಗಿ ಮಜ್ಜಣ್ಣ ಓರು ಗಂಟೆ ಕತ್ತನೆ ನಡಪ. ಈ ಕಾರ್ಯಕ್ರಮತ್ನ ಪ್ರಯೋಜನತ್ನ ಎಲ್ಲಾ ಕೃಷಿಕಂಗ ಪಡೆದೋಂಡು ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯಸ್ಥಂಗ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಕೊಡವತಕ್ಕ ಅಳ್ತುಕಾರರ ಕೂಟ ಪಿಂಯ ಗೋಣಿಕೊಪ್ಪ ಕಾವೇರಿ ಕಾಲೇಜರ ಕೂಟ ಆದ ನೆಲು. ಇದೇ ನಾಳಾಂಕ ಉಪ್ಪತ್ತ ಒಂದಾಂಗ ಚೆನ್ನಿಯಾಚೆ ಪೊಲಾಕ 10 ಗಂಟೆಗೆ ಗೋಣಿಕೊಪ್ಪ ಕಾವೇರಿ ಕಾಲೇಜರ ಸೆಮಿನಾರ್ ಹಾಲ್, ಕೊಡವತಕ್ಕ ಅಳ್ತುಕಾರರ ಕೂಟತ್ರ ಜನಪ್ರಿಯ ಕೊಡವ ಸಾಹಿತ್ಯ ಮಾಲೆ ಯೋಜನೆಯಲ್ಲಿ